ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುವರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದ ಸಾಧನೆ ಕುರಿತು ಬೆಂಗಳೂರು ಹೆಬ್ಬಾಳದಲ್ಲಿರುವ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಡಾ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ ಹಾಗೂ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳಿದರೆ, ನಾವು ಈ ವರ್ಷ ನಮ್ಮ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಈ 75 ವರ್ಷಗಳಲ್ಲಿ ನಮ್ಮ ದೇಶ ಯಾವ ರೀತಿಯಾದಂಥ ಸಾಧನೆಯನ್ನು ಮಾಡಿದೆ ಅನ್ನೋದರ ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನು ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ರಾಷ್ಟ್ರೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನಾ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಪ್ರಧಾನ ವಿಜ್ಞಾನಿಗಳು ಆಗಿರುವಂಥ ಡಾಕ್ಟರ್ ರಾಜೇಂದ್ರ ಹೆಗಡೆಯವರು. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಹೆಗಡೆಯವರು. ನಮಸ್ಕಾರ. ಈಗ ಮೊದಲಿಗೆ ಈ 75 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಸ್ವಾತಂತ್ರ್ಯ ಬಂದು ಈಗ 75 ವರ್ಷ ಮುಗಿದಿದೆ. ಈ ಒಂದು ಅವಧಿಯಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳು ಆಗಿದ್ದಾವೆ. ತಮ್ಮ ಅಭಿಪ್ರಾಯದಲ್ಲಿ ಯಾವ್ಯಾವ ಸಾಧನೆಗಳು ಕೃಷಿಯ ವಿವಿಧ ಘಟಕಗಳಲ್ಲಿ ಆಗಿದ್ದಾವೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ನಮ್ಮ ಕೇಳುಗರಿಗೆ? ನೋಡಿ, ಮೊದಲನೇದಾಗಿ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಮಣ್ಣು ಸರ್ವೇಕ್ಷಣೆ ಹಾಗೂ ಭೂ ಬಳಕೆ ನಿಯೋಜನೆ ಸಂಸ್ಥೆಯನ್ನು ತಾವು ಇಲ್ಲಿ ತಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಕರೆಸಿಕೊಂಡಿದ್ದಕ್ಕೆ ನಮ್ಮ ಅನಂತ ಕೃತಜ್ಞತೆಗಳು. ಭಾರತದ ಕೃಷಿಯ ಸಾಧನೆಗಳ ಬಗ್ಗೆ ಹೇಳಬೇಕು ಅಂತಂದರೆ, ನಾವು 1950ರಲ್ಲಿ ಶಿಪ್ ಟು ಮೌತ್ ಅಂದರೆ ಹಡಗಿನಿಂದ ಬಾಯಿಗೆ ತಿನ್ನಲಿಕ್ಕೆ ಬಳಸುವಂಥ ಪರಿಸ್ಥಿತಿ ಇತ್ತು. ಅಂದರೆ ನಾವು ಬೇರೆ ದೇಶದವ್ರ ಮೇಲೆ ನಾವು ಆಹಾರಕ್ಕಾಗಿ ನಿರ್ಭರವಾಗಿದ್ವಿ. ಇಂದಿನ ಪರಿಸ್ಥಿತಿ ಏನಿದೆ ಅಂತಂದರೆ, ನಮ್ಮಲ್ಲಿ ಸುಮಾರು 26-28 ದಶಲಕ್ಷ ಟನ್ನಷ್ಟು ನಮಗೆ ಅವಶ್ಯಕತೆಗಿಂತನೂ ಜಾಸ್ತಿ ಎಕ್ಸೆಸ್. ನಾವೀಗ ಶಾರ್ಟೇಜಿಂದ, ತುಟಾಗ್ರತೆಯಿಂದ, ಒಂದು ಪ್ರಾಬ್ಲಮ್ ಆಫ್ ಸರ್ಪ್ಲಸ್, ಈ ಒಂದು ಹೆಚ್ಚು ಆಹಾರವನ್ನು ಹೇಗೆ ನಾವು ಬಳಕೆ ಮಾಡಬೇಕು ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಅದೇ ರೀತಿ ನಾವು ಇದರಿಂದಾಗಿ ನಾವು 2013ರಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಹಾರ ಭದ್ರತೆ ಒಂದು ಕಾಯ್ದೆ, ಅದರಲ್ಲಿ ಯಾವ ಯಾರಿಗೆ ಆಹಾರದ ಅವಶ್ಯಕತೆ ಇದೆ ಅವರಿಗೆ ನಮ್ಮ ಸರ್ಕಾರದಿಂದ ಒಂದು ಸಬ್ಸಿಡೈಸ್ಡ್ ರೇಟಲ್ಲಿ ಆಹಾರವನ್ನು ಕೊಡುವಂಥ ಕಾಯ್ದೆ ತರುವಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಒಂದು ಆಹಾರ ಉತ್ಪಾದನೆ ಆಗಿದೆ. ಜೊತೆಗೆ ನೋಡಿ, ನಾವೀಗ ಈ ಒಂದು ಕೊರೋನಾ ಸಂದರ್ಭದಲ್ಲೇ ನೋಡಿ, ದೇಶದ 80% ಜನರಿಗೆ ನಮ್ಮ ಸರ್ಕಾರ ಆಹಾರವನ್ನು ಅವರಿಗೆ ಅವಶ್ಯಕತೆ ಅನುಗುಣವಾಗಿ ಸಬ್ಸಿಡೈಸ್ಡ್ ರೇಟು ಅಥವಾ ಫ್ರೀಯಾಗಿ ಕೊಡುವಂಥ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಕಾರಣ ಅಂತಂದರೆ, ನಮ್ಮಲ್ಲಿ ಇರುವಂಥ ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥ ಆಹಾರದ ಉತ್ಪಾದನೆ. ನೀವು ಈ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ ಮಾಡಿದ್ದಾರೆ, ಹೌದು, ಅದರ ಅಡಿಯಲ್ಲಿ ಉಚಿತವಾಗಿ ತಾವು ತಿಳಿಸ್ತಾವೆ 80 ಕೋಟಿ ಜನರಿಗೆ ಆಹಾರ ಧಾನ್ಯಗಳನ್ನು ನೀಡ್ತಾ ಇದ್ದಾರೆ. ನಾವು ಈಗ ಈ ಗ್ರೀನ್ ರೆವಲ್ಯೂಷನ್ ಏನು 60-70ರ ದಶಕದಲ್ಲಿ ನಾವು ಹೇಳ್ತೀವಲ್ಲ, ಅದರಿಂದಾಗಿ ಏನಾಗಿದೆ ಅಂತಂದರೆ, 1950ರಲ್ಲಿ ನಮ್ಮ ದೇಶದ ಆಹಾರ ಧಾನ್ಯ ಉತ್ಪಾದನೆ 50 ಮಿಲಿಯನ್ ಟನ್ ಇದ್ದು, ಈ ವರ್ಷ 298, ಅಂದರೆ ಹೆಚ್ಚು ಕಡಿಮೆ 300 ದಶಲಕ್ಷ ಟನ್ನಷ್ಟು. ದ್ವಿದಳ ಧಾನ್ಯ ನೋಡಿ, ಪಲ್ಸಸ್ ದ್ವಿದಳ ಧಾನ್ಯ 50ರಲ್ಲಿ 8 ಮಿಲಿಯನ್ ಟನ್ ಇದ್ದಿದ್ದು, ಈ ವರ್ಷ 23 ಮಿಲಿಯನ್ ಟನ್. ಆಯಿಲ್ ಸೀಡ್ ಅಂದರೆ ಎಣ್ಣೆ ಕಾಳು ಉತ್ಪಾದನೆ 5 ಮಿಲಿಯನ್ ಟನ್ ಇತ್ತು ಸ್ವಾತಂತ್ರ್ಯ ಬಂದಾಗ, ಈಗ 32 ಮಿಲಿಯನ್ ಟನ್ಗೆ ಹೋಗಿದೆ. ಕಾಟನ್ ಹತ್ತಿ ಕೇವಲ 0.5 ಇದ್ದಿದ್ದು 5.5. ಶುಗರ್ ಕೇನ್ ಕಬ್ಬು ಏನಿದೆಯಲ್ಲ 57 ಮಿಲಿಯನ್ ಟನ್ ಇತ್ತು, ಈಗ 306 ಮಿಲಿಯನ್ ಟನ್ ಅಷ್ಟು ನಮಗೆ ಅವಶ್ಯಕತೆಗಿಂತ ಜಾಸ್ತಿ ಆಗುವಷ್ಟು. ಹಾಗಾಗಿ ನಾವು ಈ ವರ್ಷ ಬಹಳಷ್ಟು ಕಡೆಗೆ ನಾವು ಸಕ್ಕರೆಯನ್ನು ಉಪಯೋಗಿಸಿಕೊಂಡು, ಕಬ್ಬನ್ನು ಉಪಯೋಗಿಸಿಕೊಂಡು ಇಥನಾಲ್ ಅಂದ್ರೆ ಪೆಟ್ರೋಲಿಗೆ ಒಂದು ಪರ್ಯಾಯವಾಗಿ ಯೋಜನೆಯನ್ನು ಮಾಡ್ತಾ ಇದೆ. ಅದೇ ರೀತಿ ತೋಟಗಾರಿಕಾ ಬೆಳೆಗಳು, ತೋಟಗಾರಿಕಾ ಬೆಳೆಗಳು 1990ರಲ್ಲಿ 96 ಮಿಲಿಯನ್ ಟನ್ ಇದ್ದು ಈಗ ಮೋರ್ ದೇನ್ 300 ಮಿಲಿಯನ್ ಟನ್. 3 ದಶಕದಲ್ಲಿ 300 ಪ್ರಮಾಣದಷ್ಟು ಹೆಚ್ಚು. ಅದೇ ರೀತಿ ಮಿಲ್ಕ್ ಹಾಲು 17 ದಶಲಕ್ಷ ಲೀಟರ್ ಇದ್ದದ್ದು ಈಗ 165 ದಶಲಕ್ಷ ಲೀಟರ್. ಅಂದ್ರೆ ಈಗ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಪ್ರತಿದಿನ ಪ್ರತಿಯೊಬ್ಬನಿಗೆ ಎಷ್ಟು ಹಾಲು ಬೇಕು ಅಂತ ಹೇಳುತ್ತೋ ಅದರ ಅದಕ್ಕಿಂತಲೂ ಹೆಚ್ಚು ಹಾಲು ಉತ್ಪಾದನೆ ಇದೆ. ಅದೇ ರೀತಿ ಮೀನು ಇರಬಹುದು, ಹಾಗೆ ಮೊಟ್ಟೆ ಇರಬಹುದು, ಮಾಂಸ ಇರಬಹುದು, ಎಲ್ಲದರಲ್ಲಿಯೂ ಕೂಡ ನಾವು ಗಣನೀಯವಾದಂತ ಒಂದು ಉತ್ಪಾದನೆ ಸಾಧನೆಯನ್ನು ಮಾಡಿದ್ದೇವೆ. ಇದಕ್ಕೆ ಕಾರಣ ಅಂತಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಟೆಕ್ನಾಲಜಿಯನ್ನ ಅಭಿವೃದ್ಧಿಪಡಿಸಿದ್ದು, ಟೆಕ್ನಾಲಜಿಯನ್ನು ರೈತರು ಅಳವಡಿಸಿಕೊಂಡಿದ್ದು, ಹಾಗೂ ಅದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರಗಳು ಒಂದು ಯೋಜನೆಗಳನ್ನು, ಪ್ರೋಗ್ರಾಮ್ಗಳನ್ನು ಮತ್ತು ಪಾಲಿಸಿಗಳನ್ನು ಮಾಡುವ ಮೂಲಕ ಅದು ಈ ಒಂದು ಸಾಧನೆಗೆ ಒಂದು ಒತ್ತು ಕೊಟ್ಟು ನಾವು ಈ ರೀತಿಯ ಒಂದು ಪರಿಸ್ಥಿತಿಯೇ ಸಂಪೂರ್ಣವಾಗಿ ನಮ್ಮ ಮೇಲೆ ನಾವು ಆಹಾರಕ್ಕಾಗಿ ಎಲ್ಲ ಆಹಾರದನ್ನು ನಿರ್ಭರವಾಗಿರುವಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದು ಬಂದಿರುವುದು ನಮ್ಮ ಬಹುದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮಲ್ಲಿ ಕೃಷಿ ಸಂಶೋಧನೆ ವಿಶೇಷವಾಗಿ ನಡೆದು ಅದರ ಫಲಗಳು ಕೂಡ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ತಲುಪಿರೋದೇ ಇದಕ್ಕೆ ಮುಖ್ಯ ಕಾರಣ. ಹೌದು, ಸಂಶೋಧನೆ ಮಾಡಿದ ಜೊತೆಗೆ ಆ ಸಂಶೋಧನೆಗಳನ್ನ ರೈತರು ಅಳವಡಿಸಿಕೊಂಡಿದ್ದಾರೆ. ಅಳವಡಿಸಿಕೊಳ್ಳುವ ದಿಶೆಯಲ್ಲಿ ಸರ್ಕಾರವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಒಂದು ಸಹಾಯ ಮಾಡಿದೆ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಅಂದ್ರೆ ಇವತ್ತು ಮುಖ್ಯವಾಗಿ ಭತ್ತ ಮತ್ತು ಗೋಧಿ ಈ ಎರಡು ಏಕದಳ ಧಾನ್ಯದ ಉತ್ಪಾದನೆಯಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೀವಿ ಅಂತ ಹೇಳ್ಬೋದು. ಹೌದು, ನಮಗೆ ಅವಶ್ಯಕತೆಗಿಂತನೂ ಜಾಸ್ತಿ ಹೇಳಿದ್ನಲ್ಲ, ಸುಮಾರು 23-28 ಮಿಲಿಯನ್ ಟನ್ ಅಷ್ಟು ನಮಗೆ ಅವಶ್ಯಕತೆಗಿಂತನೂ ಜಾಸ್ತಿ. ಹಾಗಾಗಿ ಈಗ ಈ ಒಂದು ಪ್ರದೇಶಗಳನ್ನ ಎಲ್ಲಿ ಭತ್ತವನ್ನ ಮತ್ತು ಗೋಧಿಯನ್ನ ಮತ್ತು ಕಬ್ಬನ್ನ ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾರೋ ಅಂತ ಪ್ರದೇಶಗಳಲ್ಲಿ ಪರ್ಯಾಯ ಬೆಳೆ ಯೋಜನೆಗಳನ್ನು ಮಾಡುವ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಚಿಂತನೆ ನಡೆಸಿದೆ. ವಿಶೇಷವಾಗಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಒತ್ತನ್ನು ಕೊಡಬೇಕು ಅಂತ. ಈ ದ್ವಿದಳ ಧಾನ್ಯದಲ್ಲೂ ಕೂಡ ಈಗ ಕಳೆದ 1 ವರ್ಷದಿಂದ ನಮಗೆ ನಮ್ಮ ಅವಶ್ಯಕತೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಬೆಳಿಲಿಕ್ಕೆ ಕೇವಲ 2 ವರ್ಷದಲ್ಲಿ 2016-17 2016-17 6-7 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ. ಅಂದ್ರೆ ನಮ್ಮ ರೈತರು ಹಾಗೂ ಅದರ ಜೊತೆಗೆ ಸರ್ಕಾರದ ಒಂದು ಯೋಜನೆ ಏನಿತ್ತು 97 ಸೀಡ್ ಹಬ್ ಅಂತ ಬೀಜ ಕೇಂದ್ರಗಳನ್ನ ಸ್ಥಾಪಿಸ್ತು. ಇಲ್ಲಿ ಏನಾಗಿತ್ತು ಮುಖ್ಯವಾಗಿ ಅಂದ್ರೆ ಈ ದ್ವಿದಳ ಧಾನ್ಯದಲ್ಲಿ ಒಂದು ಉತ್ತಮವಾದಂತ ತಳಿಯ ಬೀಜಗಳನ್ನ ರೈತರು ಬೆಳಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅವರಿಗೆ ಲಭ್ಯತೆಯು ಪ್ರಮಾಣ ಕಡಿಮೆ ಇತ್ತು. ಸೀಡ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಮಾಡಲಿಕ್ಕೆ ಈ ರೀತಿಯ 97 ಹಬ್ಗಳನ್ನು ನಿರ್ಮಿಸಿ ಅವುಗಳ ಮೂಲಕ ರೈತರಿಗೆ ಹಾಗೂ ಒಂದು ಹೆಚ್ಚು ಆಕರ್ಷಕವಾದಂತ ಬೆಲೆಯನ್ನು ಕೂಡ ಸರ್ಕಾರ ಮಾಡಿದ್ರಿಂದ ರೈತರು ಈ ಒಂದು ಈ ವರ್ಷ ಹಾಗಾಗಿ ನಾವು ಪಲ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೂಡ ಓಪನಿಂಗ್ ಮಾಡಿದ್ದಾರೆ. ಯಾಕಂದ್ರೆ ರೈತರು ಬೆಳೀತಾ ಇದ್ದಾರೆ, ಅವರಿಗೆ ಹೆಚ್ಚು ಹೆಚ್ಚು ಒಂದು ಇನ್ಕಮ್ ಬೇಕು ಅಂತಂದ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ಮಾತ್ರ ಶಕ್ಯ ಅನ್ನೋದು. ಇನ್ನು ನಾವು ಇದನ್ನ ನೋಡಿ, ಶುಗರ್ ಕೇನ್ ಕಬ್ಬು ಈಗ 36 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ ಆಗ್ತದೆ, ಆದ್ರೆ ನಮ್ಮ ಅವಶ್ಯಕತೆ ಇರೋದು ಕೇವಲ 25 ದಶಲಕ್ಷ ಟನ್. ಹಾಗಾಗಿ ನಾವು ಇನ್ನ ಹೇಳಿದ್ನಲ್ಲಿ ಈಗಾಗಲೇ ಇಥನಾಲ್ ಪ್ರೊಡಕ್ಷನ್ ಗೆ ಇದನ್ನ ಬಳಸ್ಕೊಳ್ಬೇಕು. ಆ ಮೂಲಕ ನಾವು ಪೆಟ್ರೋಲ್ ಇಂಪೋರ್ಟ್ ಅನ್ನ ಪೆಟ್ರೋಲ್ ಡೀಸೆಲ್ ಅನ್ನು ಮಾಡ್ಕೊಳ್ಳಿಕ್ಕೆ ಅಂದ್ರೆ ಶೇಕಡಾ 10 ವರ್ಗೂ ಈಗಾಗಲೇ ಪೆಟ್ರೋಲ್ ಜೊತೆಗೆ ಮಿಶ್ರ ಮಾಡಿ ಮಾಡಬಹುದು. 10-20 ವರ್ಗೂ ಹೋಗುವ ಇಂಜಿನ್ ಯಾವುದೇ ಒಂದು ಮರುವಿನ್ಯಾಸ ಮಾಡದೇನೆ. ಹೌದು, ಅದೇ ನಾವು ಈಗ ಹಾಲಿಂದ ಹೇಳಿದೆ ನಮ್ಗೆ ರೀತಿ ಇದು ಮೊಟ್ಟೆದು ನೋಡಿ, ಮೊಟ್ಟೆ 47% ಹೆಚ್ಚು, ಎಲ್ಲಕ್ಕಿಂತ ಜಾಸ್ತಿ ಉತ್ಪಾದನೆ. 1830 ಮಿಲಿಯನ್ ಇದ್ದಿದ್ದು 87,050 ಮಿಲಿಯನ್ ಈಗ, ಅಂದ್ರೆ 47% ಜಾಸ್ತಿ. ಹೌದು, ಇದು ಅದೇ ರೀತಿ ಮಾಂಸ 2 ಮಿಲಿಯನ್ ಟನ್ ಇದ್ದು ಈಗ 8 ಮಿಲಿಯನ್ ಟನ್ ಅಷ್ಟು ಆಗಿದೆ. ಈ ರೀತಿ ಆಗುದ್ರ ಜೊತೆಗೆ ಒಂದು ಬಹಳ ಒಂದು ಇಂಟ್ರೆಸ್ಟಿಂಗ್ ಒಂದು ಸಕ್ಸಸ್ ಸ್ಟೋರಿ ಯಶೋಗಾತ್ ಹೇಳ್ಬೇಕು ಅಂತಂದ್ರೆ, ಪೂಸಾ ಬಾಸುಮತಿ 1121 ಅಂತ ಒಂದು ತಳಿಯನ್ನ ನಮ್ಮ ಭತ್ತದ ತಳಿ, ಬಾಸುಮತಿ ಭತ್ತದ ತಳಿ ಸುವಾಸನೆ ಇರುವಂತ, ಇದನ್ನ ಈ ವೆಸ್ಟರ್ನ್ ಉತ್ತರ ಪ್ರದೇಶ ಮತ್ತು ಪಂಜಾಬ್ದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈಗ ಇದನ್ನ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿ ಇರುವಂತದ್ದು, ಅವರು ಇದನ್ನ ಅಭಿವೃದ್ಧಿಪಡಿಸಿದ್ರು. ಇದರ ಒಂದು ಮಹತ್ವ ನೋಡಿ, ಈ ಒಂದು ಬೆಳೆಯಿಂದಾಗಿ 20,000 ಕೋಟಿ ಅಷ್ಟು ಪ್ರತಿ ವರ್ಷ ಈ ಬಾಸುಮತಿ ರೈಸ್ ವಿವಿಧ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ರಫ್ತಾಗ್ತಾ ಇದೆ. 20,000 ಕೋಟಿಯಷ್ಟು ಸರ್ಕಾರ ಕೃಷಿ ಸಂಶೋಧನೆಗೆ ಖರ್ಚು ಮಾಡ್ತಾ ಇರುವಂತದ್ದು ನಮ್ಮ ಸರ್ಕಾರ 8,000 crore. ಸೊ ಅದರ 3-4% ಈ ಒಂದು ಎಕ್ಸ್ಪೋರ್ಟ್ ಅರ್ನಿಂಗ್ ನಮ್ಮ ಬಾಸುಮತಿ, ಕೇವಲ ಒಂದು ಬಾಸುಮತಿ ಒಂದು ಬೆಳೆಯಿಂದನೇ ಬರ್ತಾ ಇದೆ. ಅದರ ಜೊತೆಗೆ ವೆಸ್ಟರ್ನ್ ಉತ್ತರ ಪ್ರದೇಶ ಇರ್ಬೋದು, ಪಂಜಾಬ್ದಲ್ಲಿ ಇರ್ಬೋದು, ಅದ್ರಲ್ಲಿ ಅಲ್ಲಿ ಕಂಪ್ಲೀಟ್ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನೇ ಒಂದು ವೆರೈಟಿ ಚೇಂಜ್ ಮಾಡಿಬಿಟ್ಟಿದೆ. ಅಲ್ಲಿನ ರೈತರ ಸಿಮೆಂಟೆಡ್ ಮನೆಗಳು ಹಾಗೂ ಎಲ್ಲ ಮನೆಗಳು, ವಾಹನಗಳು, ಟ್ರ್ಯಾಕ್ಟರ್ಗಳು, ಬೈಕ್ಗಳು, ಈ ರೀತಿ ಒಂದು ಇಕಾನಮಿಯನ್ನು ಕಂಪ್ಲೀಟ್ ಒಂದೇ ಒಂದು ವೆರೈಟಿ, ಒಂದು ತಂತ್ರಜ್ಞಾನ ಯಾವ ಮಟ್ಟಿಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನೇ ಬದಲಾವಣೆ ಕಂಪ್ಲೀಟ್, ಹೌದು, ಸಂಪೂರ್ಣವಾಗಿ ಆ ಒಂದು ಪ್ರದೇಶದಲ್ಲಿ ಬದಲಾವಣೆ ಮಾಡಿರುವಂತದ್ದು ಇದು ರೆಕಾರ್ಡ್ ಆಗಿದೆ. ಇದೇ ರೀತಿ ಬಹಳಷ್ಟು ಬೆಳೆಗಳಲ್ಲಿ ನಾವು ಈ ರೀತಿಯ ಉತ್ಪಾದನೆ ಹೆಚ್ಚಾಗಿರುವುದನ್ನು ಕಾಣಬಹುದು. ನಿಮಗೆ ಇದನ್ನೇ ಹೇಳಬೇಕು ಅಂತಂದ್ರೆ, ನಮ್ಮ ಭಗವ ದಾಳಿಂಬೆ ತಳಿ, ದಾಳಿಂಬೆ ತಳಿ ಒಬ್ಬ ರೈತರ ಒಬ್ಬರು ಪಟೇಲ್ ಅಂತ ಹೇಳಿ ಇವರು ಗುಜರಾತ್ದವರು, ಅವರು ಹೇಳ್ತಾರೆ 15 lakh rupees ಪ್ರತಿ ಎಕರೆಗೆ ಅವ್ರಿಗೆ ಇನ್ಕಮ್ ಬರ್ತಾ ಇದೆ ಅಂತ. ಹೌದು, ಯಾಕಂದ್ರೆ ವಿವಿಧ ರೀತಿಯಾದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಅಷ್ಟು ದೊಡ್ಡ ಮಟ್ಟಿಗೆ. ಅದ್ರ ಜೊತೆಗೆ ನಾವು ನೋಡಿ ನಾವು ಹೇಳಬೇಕು ಅಂತಂದ್ರೆ, ಇದರಿಂದ ಏನಾಗಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪೊಮೊಗ್ರೆನೇಟ್ ಬೆಳೆಯೋದ್ರಿಂದ ಬಹಳಷ್ಟು ಕುಪೋಷಣೆಯ ಒಂದು ಸಮಸ್ಯೆ ನಿವಾರಣಲಿಕ್ಕೆ, ಯಾಕಂದ್ರೆ ಇದು ರಿಚ್ ಇನ್ ಐರನ್, ಕಬ್ಬಿಣದ ಅಂಶ, ಕಬ್ಬಿಣದ ಡೆಫಿಷಿಯನ್ಸಿಯನ್ನ ಇದು ಮಾಡಲಿಕ್ಕೆ. ಇದು ಕೂಡ ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ರಾಹುರಿಯಲ್ಲಿ ಅಭಿವೃದ್ಧಿಪಡಿಸಿದಂತಹ ಒಂದು ತಳಿ. ಅದರ ಜೊತೆಗೆ ಇದ್ರೊಳಗೆ ನೋಡಿ, ಪೊಟ್ಯಾಸಿಯಮ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವು, ಈ ಎಲ್ಲವೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಆ ಜೊತೆಗೆ ನೋಡಿ, ಈಗ ಏನು ಪೋಷಕಾಂಶಗಳು ಕೊಡುತ್ತೆ, ಆಹಾರ ಧಾನ್ಯಗಳ ಒಂದು ಪೌಷ್ಟೀಕರಣ ಮಾಡೋದು, ಪೌಷ್ಟೀಕರಣವನ್ನು ಹೆಚ್ಚಿಗೆ ಮಾಡ್ತಿರುವಂತೆ. ಈಗ ನಾವು ಬರೇ ಭತ್ತ ಅಕ್ಕಿ ತಿನ್ನುವರಲ್ಲಿ ಈ ಪ್ರೋಟೀನ್ ಅಂಶ ಕಡಿಮೆ ಇತ್ತು, ಈಗ ಸಾಮಾನ್ಯವಾಗಿ 5-6% ಇರ್ತಿತ್ತು, ಈಗ 10% ಪ್ರೋಟೀನ್ ಇರುವಂತಹ ಭತ್ತದ ಬೆಳೆಯನ್ನ ಆರ್ ಧಾನ್ ಅಂತ ಹೇಳಿ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಐಸಿಆರ್ ದಲ್ಲಿ. ಜೊತೆಗೆ ಗೋಧಿಯಲ್ಲೂ ಕೂಡ ಈ ಒಂದು ಐರನ್ ಅಂಶ, ಕಬ್ಬಿಣದ ಅಂಶ, ಜಿಂಕ್ ಅಂಶ, ಆಂಟಿ ಆಕ್ಸಿಡೆಂಟ್ ಇರುವಂತಹ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮೆಕ್ಕೆಜೋಳಕ್ಕೆ ಬಂದ್ರೆ ಇದರೊಳಗೆ ಟ್ರಿಪ್ಟೋಫ್ಯಾನ್, ಲೈಸಿನ್ ಮತ್ತು ಹೆಚ್ಚು ಕಬ್ಬಿಣ ಇರುವಂತಹ ವೆರೈಟಿ, ಹಾಗೂ ಈ ಲೆಂಟಿಲ್ ಏನಂತೀವಿ ಮಸೂರ, ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ತಿಂತಾರೆ, ಅಲ್ಲಿ ಕೂಡ ಹೆಚ್ಚು ಕಬ್ಬಿಣದ ಅಂಶ ಇರುವಂತಹ ಲೆಂಟಿಲ್ ಅಭಿವೃದ್ಧಿಪಡಿಸಿದ್ದಾರೆ. ಅದರ ಜೊತೆಗೆ ಇತ್ತೀಚಿನ ಒಂದು ಹೊಸ ತಮಗೆ ತಾವು ಗೊತ್ತಿರುವಂತೆ ZBNF ಅಂದ್ರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಪರಂಪರಾಗತವಾಗಿ ಏನು ರೈತರು ಮಾಡ್ಕೊಂಡು ಬರ್ತಾ ಇದ್ರು ಒಂದು, ಯಾಕಂದ್ರೆ ಬಹಳಷ್ಟು ಕಡೆಗೆ ಏನಾಗಿದೆ ಅಂದ್ರೆ ರೈತರು ಈ ಒಂದು ಒಳಸುರಿಗೆ ಮಾಡುವಂತ ಖರ್ಚು ಜಾಸ್ತಿ ಆಗ್ತಾ ಇತ್ತು, ಅದನ್ನ ಒಂದು ನಿಯಂತ್ರಣಕ್ಕೆ ತರಬೇಕು ಹೇಳುವಂತ ದಿಶೆಯಲ್ಲಿ, ಅಂದ್ರೆ ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳಿಗೆ ಕಡಿಮೆ ಹಾಗೂ ನೈಸರ್ಗಿಕವಾಗಿ ಹೆಚ್ಚು ಇದಾಗಿರುವಂತ ಕೂಡ ಸರ್ಕಾರ ಒತ್ತು ಕೊಡ್ತಾ ಇದೆ. ಮತ್ತೆ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ಈ ಸಾವಯವ ಕೃಷಿಗೂ ಕೂಡ ಸರ್ಕಾರ ಒತ್ತು ಕೊಟ್ಟಿದೆ ಅಂತ ಹೇಳ್ಬೋದು. ಅದೇ ಈ ಒಂದು ದಿಶೆಯಲ್ಲಿ ಮಾಡಿದಾಗ ಏನಾಗುತ್ತೆ, ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ವಿಶೇಷವಾಗಿ ಒತ್ತು ಸಿಕ್ಕಿದೆ ಅಂತ ಹೇಳ್ಬೋದು. ಅಂದ್ರೆ ಉತ್ತಮವಾದ ಆಹಾರ ಮತ್ತು ಹೆಚ್ಚು ಪೋಷಕಾಂಶಗಳು ಆಹಾರದ ಜೊತೆಗೆ ಬೆಳೆಯುವಂತ ಖರ್ಚು ಕಡಿಮೆ ಆದಾಗ ರೈತರ ಮಣ್ಣಿನ ಆರೋಗ್ಯ ಪರಿಸ್ಥಿತಿಯನ್ನು ಕೂಡ ಕಾಪಾಡಿಕೊಂಡು ಹೋಗಲಿಕ್ಕೆ ಶಕ್ಯವಾಗುವುದರಿಂದ ಬಹಳಷ್ಟು ಲಾಭಗಳನ್ನ ರೈತರು ಪಡಿತಾ ಇದ್ದಾರೆ. ಜೊತೆಗೆ ಇವತ್ತು ಸರ್ಕಾರ ಮಣ್ಣು ಆರೋಗ್ಯ ಚೀಟಿಯನ್ನ ಅದೇ ಅದೊಂದು ಬಹಳ, ಯಾಕಂದ್ರೆ ಬಹಳಷ್ಟು ರೈತರಿಗೆ ಅದರ ಮಹತ್ವ ಇನ್ನೂ ಸರಿಯಾಗಿ ತಿಳಿದಿಲ್ಲ. ಯಾಕಂದ್ರೆ ಅಲ್ಲಿ ಅವರ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಲಭ್ಯ ಇದೆ ಇಲ್ಲ ಇಲ್ಲಂದು ಗೊತ್ತಾದಾಗ ಅವರಿಗೆ ಲಭ್ಯ ಇರುವಂತಹ ಪೋಷಕಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕುವಂತ ಅವಶ್ಯಕತೆ ಬರೋದಿಲ್ಲ. ಆವಾಗ ಅದಿಷ್ಟು ಖರ್ಚು ಕಡಿಮೆ ಮಾಡ್ಕೊಳ್ಬಹುದು, ಆ ಮೂಲಕ ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಖರ್ಚು ಕಡಿಮೆ ಮಾಡಿದ್ರೆ ಆದಾಯ ಹೆಚ್ಚಾದಂಗೆ. ಹೌದು, ಆ ಒಂದು ಜೊತೆಗೆ ಮಣ್ಣಿನ ಆರೋಗ್ಯ ಕೂಡ ಬಹಳಷ್ಟು ಒಂದು ಅವಶ್ಯಕತೆ ಇರುವಂತಹ ನೀರಿನ ಒಂದು ಸದುಪಯೋಗ ಅನುಗುಣವಾಗಿ ಈಗ ಹನಿ ನೀರಾವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಲಾಗುತ್ತಿದೆ. ಹೌದು, ಪ್ರೈಮ್ ಮಿನಿಸ್ಟರ್ಸ್ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ, ಯಾಕಂದ್ರೆ ಹನಿ ನೀರಾವರಿ ಮಾಡದಷ್ಟು ನೀರಿನ ಉಳಿತಾಯ ಜೊತೆಗೆ ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಬಹಳ ಅವಶ್ಯಕ. ಯಾಕಂದ್ರೆ ಎಲ್ಲೆಲ್ಲಿ ಸವಳು ಜವಳು ಅಂತ ನಾವು ಏನು ಸಮಸ್ಯೆ ನೋಡ್ತೀವಿ ಅಲ್ಲೆಲ್ಲವೂ ಹೆಚ್ಚು ನೀರನ್ನು ಹಾಕೋದ್ರಿಂದನೇ ಆಗಿರುವಂತಹ ಸಮಸ್ಯೆ. ಜೊತೆಗೆ ಈ ಬೇವಿಲೇಪಿತ ಯೂರಿಯಾವನ್ನು ಕೂಡ ಪ್ರಸ್ತುತಪಡಿಸಿ, ಹೌದು, ಸಾರಜನಕ ಸೋರ್ ಹೋಗ್ತಾ ಇತ್ತು, ಹೌದು, ಅದನ್ನು ಕೂಡ ತಡೆಯಲಾಗಿದೆ. ಹೌದು, ಇದರ ಒಂದು ಸೂಕ್ತ ಬಳಕೆ ಆಗಲಿಕ್ಕೆ. ಜೊತೆಗೆ ತಾವು ಇತ್ತೀಚಿನ ದಿನಗಳಲ್ಲಿ ತಾವು ಬಹಳ ಕೇಳ್ತಾ ಇರುವಂತದ್ದು ಹೊಸ ಕೃಷಿ ಕಾನೂನುಗಳು, ಇದರೊಳಗೆ ರೈತರಿಗೆ ಮುಕ್ತವಾಗಿ ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಅಲ್ಲದೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಒಪ್ಪಂದ ಬೇಸಾಯ ಮಾಡಿದಾಗ ರೈತರಿಗೆ ನನಗೆ ಎಷ್ಟು ಸಿಗುತ್ತೆ ನನ್ನ ಬೆಳೆಗೆ ಬೆಲೆ ಹೇಳುವಂತ ತಮ್ಮ ಮೊದಲೇ ಗೊತ್ತಾಗಿರುತ್ತೆ. ಯಾವ ರೀತಿ ಮಾರ್ಕೆಟ್ ರಿಸ್ಕ್ ತಗೊಳ್ಳುವಂತ ಅವಶ್ಯಕತೆಯೇ ಇರುವುದಿಲ್ಲ ಅವನಿಗೆ. ಹಾಗೂ ಈ ಒಂದು ಕಂಪನಿಗಳು ತಂತ್ರಜ್ಞಾನವನ್ನು ಒದಗಿಸಿಕೊಡ್ತವೆ. ಜೊತೆಗೆ ಈಗ ಒಂದು ಶಿಥಿಲೀಕೃತ ಸಂಗ್ರಹಣಾ ವ್ಯವಸ್ಥೆ, ಕೋಲ್ಡ್ ಸ್ಟೋರೇಜ್ ಅನ್ನು ಕೂಡ ಅವು ಅಭಿವೃದ್ಧಿಪಡಿಸೋದ್ರಿಂದ ಬಹಳಷ್ಟು ರೈತರಿಗೆ ಇದೊಂದು ದೊಡ್ಡ ವರದಾನ ಆಗಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ರೈತರು ಯಾವುದೇ ಹಂತದಲ್ಲೂ ಕೂಡ ಈ ಒಪ್ಪಂದದಿಂದ ಹೊರಗಡೆ ಬರುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೌದು, ಎಲ್ಲ ದೃಷ್ಟಿಯಿಂದ ರೈತರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿರುವಂತದ್ದು ಹೊರತು ಕಂಪನಿಗಳಿಗೆ ಬೆನಿಫಿಟ್ ಆಗಬೇಕು ಅಂತ ಮಾಡಿದ ಅಂತ ಇದಲ್ಲ. ಹಾಗಾಗಿ ಇದರೊಳಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕೃಷಿಯಲ್ಲಿ ನಾವು ಬದಲಾವಣೆಯನ್ನ ಉತ್ತಮವಾದಂತಹ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು. ಅಂದ್ರೆ ಇವತ್ತು ಮೊದಲು ರೈತರು ಮಾರುಕಟ್ಟೆಗೆ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಬೇಕಾಯ್ತು. ಹೌದು, ಇವತ್ತು ಮಾರಾಟಗಾರರೇ ರೈತರ ಮನೆ ಬಾಗಿಲಿಗೆ ಬಂದು. ಹೌದು, ಅಂದ್ರೆ ಅವರಿಗೆ ಎಷ್ಟು ಶ್ರಮ ಅಲ್ಲಿಗೆ. ಹೌದು, ಎಷ್ಟು ಕಮಿಷನ್ ಉಳಿಯುತ್ತೆ, ಟ್ರಾನ್ಸ್ಪೋರ್ಟ್ ಮಾಡೋದು ಉಳಿಯುತ್ತೆ, ಆ ಶ್ರಮ, ಬೆಳೆ ಹಾಳಾಗಿ ಹೋಗುವಂತದ್ದು ಉಳಿಯುತ್ತೆ. ಯಾಕಂದ್ರೆ ಎಲ್ಲ ದೃಷ್ಟಿಯಿಂದ ಇದೊಂದು. ಮತ್ತೆ ಕಂಪನಿಗಳು ರೈತರಿಂದ ಹೆಚ್ಚೆಚ್ಚು ಉತ್ಪನ್ನವನ್ನ ಕೈಗೊಳ್ಳೋದಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಅವರು ಏನು ಗರಿಷ್ಠ ಒಂದು ದಾಸ್ತಾನ ಮಿತಿ ಇತ್ತಲ್ಲ, ಅದನ್ನು ಕೂಡ ತೆಗೆದಾಕಲಾಗಿದೆ. ಇವತ್ತು ನೋಡಿ, ಈಗ ಬೆಳೆದಂತ ಬೆಳೆಯಲ್ಲಿ ಸುಮಾರು ಭಾರತದಲ್ಲಿ 30% ಬೆಳೆ ಹಾಳಾಗಿ ಹೋಗುತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಒಂದು ಬಂದಾಗ, ಕೋಲ್ಡ್ ಸ್ಟೋರೇಜ್ ಆಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ, ಇವನ್ನು ಮಾಡಿದಾಗ ಈ ಒಂದು ಹಾಳಾಗಿ ಹೋಗುವಂತ ಬೆಳೆಯನ್ನ ನಾವು ಉಪಯೋಗ ಮಾಡ್ಕೋಬಹುದು. ಆ ಮೂಲಕವಾಗಿ ದೇಶದ ಒಟ್ಟಾರೆ ದೇಶಕ್ಕೆ ಇದು ಲಾಭವಾಗುವಂತ ಒಂದು ಪಾಲಿಸಿ ಚೇಂಜ್. ಅಂದ್ರೆ ಈ ಖಾಸಗಿ ಸಂಸ್ಥೆಗಳು ಕೂಡ ಈ ಆಹಾರದ ಸಂಸ್ಕರಣೆ ಕ್ಷೇತ್ರದಲ್ಲಿ ಪಾಲ್ಗೊಳ್ಳೋದಕ್ಕೆ ಇದರಿಂದ ಅವಕಾಶ ಆಗುತ್ತೆ. ಹೌದು, ಅವ್ರಿಗೆ ಖಾಸಗಿ ಶಸ್ತ್ರ ಮಾಡದಷ್ಟು ಸರ್ಕಾರ ಮಟ್ಟದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅವರು ಈ ಒಂದು ದಿಶೆಯಲ್ಲಿ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ತಂದಿರುವುದು ಬಹಳ ಸ್ವಾಗತಾರ್ಹ. ಇವತ್ತು ಡಾಕ್ಟರ್ ರಾಜೇಂದ್ರ ಗಡೆ ಅವರ, ನಮ್ಮ ಆಹಾರದ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ, ಬಿಪಿಎಲ್ ಕುಟುಂಬಗಳಿಗೆ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ APL ಕುಟುಂಬಗಳಿಗೂ ಕೂಡ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ತಿಂಗಳಿಗೆ 10 kg ಅಕ್ಕಿಯನ್ನ 15 rupees ದರದಲ್ಲಿ ಪ್ರತಿ ಕಿಲೋಗ್ರಾಮ್ಗೆ ಕೊಡಲಾಗ್ತಾ ಇದೆ. ಅಂದ್ರೆ ನಮ್ಮ ಉಗ್ರಾಣಗಳಲ್ಲಿ, ಭಂಡಾರಗಳಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿಯೇ ಈ ಒಂದು ಭತ್ತ ಹಾಗೂ ಗೋಧಿಯ ಪ್ರದೇಶಗಳನ್ನ ಕಡಿಮೆ ಮಾಡಿ ಹೆಚ್ಚು ಪೋಷಕಾಂಶಗಳನ್ನು ಒದಗಿಸುವಂತಹ ಹಣ್ಣು ತರಕಾರಿ ಬೆಳೆಗಳನ್ನು ಬೆಳೆಸುವಂತ ಪ್ರೋತ್ಸಾಹ ಕೊಡೋದಕ್ಕೆ ಸರ್ಕಾರ ಮಾಡಿಕೊಡ್ತಾ ಇದೆ. ಆದ್ರೆ ಬಹಳಷ್ಟು ಚಾಲೆಂಜ್ಗಳು, ಸವಾಲುಗಳು ಕೂಡ ಇದೆ. ಏನು ಸವಾಲುಗಳು ಅಂತೀರಿ? ನೋಡಿ, ಮೊದಲನೇದಾಗಿ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ ಹೆಚ್ಚು ಹೆಚ್ಚು ಆಹಾರದ ಅವಶ್ಯಕತೆ ಇದ್ದೇ ಇರುತ್ತೆ. ಭೂಮಿ, ಕೃಷಿ ಭೂಮಿಯನ್ನು ಜಾಸ್ತಿ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಹಾಗಾಗಿ ಇದ್ದ ಭೂಮಿಯ ಮೇಲೆ ಹೆಚ್ಚು ಹೆಚ್ಚು ಪ್ರೆಷರ್ ನಾವು ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಹಾಕಬೇಕಾಗುತ್ತೆ. ಅವಾಗ ಹೆಚ್ಚು ನಾವು ಉತ್ಪಾದನೆ ಮಾಡ್ಲಿಕ್ಕೆ ಪ್ರೆಷರ್ ಹಾಕದಾಗ ಹೆಚ್ಚು ಹೆಚ್ಚು ರಾಸಾಯನಿಕ ಬಳಸುವುದು, ಪೆಸ್ಟಿಸೈಡ್ ಬಳಸುವುದು, ನೀರು ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಎಲ್ಲ ಸಮಸ್ಯೆಗಳು ಕೂಡ ಉದ್ಭವಿಸ್ತಾ ಇದೆ. ಹಾಗೂ ಇವುಗಳನ್ನ ನಾವು ನಿರ್ವಹಣೆ, ವಿವಿಧ ಸಂಶೋಧನಾ ಕೇಂದ್ರಗಳು, ಸಂಶೋಧನಾ ಸಂಸ್ಥೆಗಳು ಇದನ್ನ ನಿರ್ವಹಣೆ ಮಾಡ್ತಾ ಇದೆ. ಜೊತೆಗೆ ನಾವು ಹವಾಮಾನ ಪರಿವರ್ತನೆ ಇದೊಂದು ದೊಡ್ಡ ಚಾಲೆಂಜ್. ಹೌದು, ಅದರೊಳಗೂ ನಮ್ಮ ಈ ಒಂದು ಉಷ್ಣವಲಯದ ದೇಶದಲ್ಲಿ ಹವಾಮಾನ ಪರಿವರ್ತನೆ ಆದಾಗ ತಾವು ನೋಡಬಹುದು ಅತಿ ಹೆಚ್ಚು ಮಳೆ ಬರುವಂತದ್ದು, ಮಳೆ ಬರದೆ 2-3 ಆಗುವಂತದ್ದು. ಸೊ ಇವೆಲ್ಲ ಆದಾಗ ಮಣ್ಣಿನ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರು ಆಗುತ್ತೆ. ಅಂದ್ರೆ ನಮಗೆ ಬೇಕಾದಾಗ ಮಳೆ ಬರೋದಿಲ್ಲ, ಬೇಡುವಾದಾಗ ಮಳೆ ಬರೋದು, ಬೆಳೆ ನಾಶ ಆಗುವಂತದ್ದು, ಎಲ್ಲ ರೀತಿಯ ಸಮಸ್ಯೆಗಳು. ಅದಕ್ಕೆ ಜೊತೆಗೆ ಭೂಕುಸಿತ ಉಂಟಾಗುತ್ತೆ. ಭೂಕುಸಿತ ಮತ್ತೊಂದು ದೊಡ್ಡ ಸಮಸ್ಯೆ. ಅಂದ್ರೆ ಬಹಳಷ್ಟು ಪ್ರದೇಶದಲ್ಲಿ, ಪಂಜಾಬ್ದಲ್ಲಿ ಇರಬಹುದು, ಕರ್ನಾಟಕದಲ್ಲಿ ಇರಬಹುದು, ಬಹಳಷ್ಟು ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಇದೆ. ಯಾಕಂದ್ರೆ ಹೆಚ್ಚು ಹೆಚ್ಚು ಭೂಮಿಯಿಂದ ನಾವು ನೀರನ್ನ ಹೊರಗಡೆ ತೆಗಿತಾ ಇದ್ದೀವಿ, ಆದ್ರೆ ಹೆಚ್ಚು ನೀರನ್ನ ಒಳಗಡೆ ಇಂಗಿಸುವಂತ ಪ್ರಯತ್ನದಲ್ಲಿ ನಾವು ಸೋತಿದ್ದೀವಿ ಅಥವಾ ಮಾಡ್ತಾ ಇಲ್ಲ. ಅಂದ್ರೆ ಈಗ ಅದಕ್ಕಾಗಿನೇ ಕೇಂದ್ರ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ. ಹಾಗಾಗಿ ಅದಕ್ಕೆ ಅದೇ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಯೋಜನೆಗಳನ್ನು ಕೂಡ ತರ್ತಾ ಇದ್ದಾರೆ. ಇನ್ನು ನಮ್ಮ ಅಗ್ರಿಕಲ್ಚರ್ ಭೂಮಿ ಏನಿದೆ ಅದಕ್ಕೆ ಬೇರೆ ಬೇರೆ ರೀತಿಯ ಡಿಮಾಂಡ್ ಇರೋದ್ರಿಂದ ಬಹಳಷ್ಟು ಇಂಡಸ್ಟ್ರಿಗೆ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ಸ್, ಇಂಥ ಒಂದು ಕೃಷಿ ಭೂಮಿ ಬೇಕಾಗ್ತಾ ಇರೋದ್ರಿಂದ ಕೃಷಿ ಭೂಮಿಯ ಒಂದು ಒಟ್ಟಾರೆ ಲಭ್ಯತೆ ಕಡಿಮೆ ಆಗ್ತಾ ಇದೆ. ಬೇರೆ ಅದು ವಿಷಯಕ್ಕೆ ಬಂದ್ರೆ ಇದು ಫಾರೆಸ್ಟ್, ಈಗಾಗಲೇ ಭೂಕುಸಿತದ ಹೇಳಿದ್ರಿ, ಅರಣ್ಯ ನಾಶ ಆದಷ್ಟು ಭೂಕುಸಿತ ಇಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ಅದ್ರ ಜೊತೆಗೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ದಿನ ದಿನ ಅದೊಂದು ದೊಡ್ಡ ಚಾಲೆಂಜ್ ಆಗಿದೆ. ಆಗ ಈ ಜೀವ ವೈವಿಧ್ಯತೆ ಬರೀ ಭೂಮಿ ಮೇಲೊಂದೇ ಅಲ್ಲ, ನಾವು ಈಗ ಎಕ್ಸೆಸ್ ಅವಶ್ಯಕತೆಗಿಂತ ಜಾಸ್ತಿ ಮೀನು ಹಿಡಿಯೋದ್ರಿಂದ ಅಥವಾ ಮೀನನ್ನ ಪುನರುತ್ಪಾದನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವನ್ನ ಫಿಶಿಂಗ್ ಮಾಡೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು, ವಂಶಾಭಿವೃದ್ಧಿ ಸಂದರ್ಭದಲ್ಲಿ ಮಾಡ್ತಾ ಇರೋದ್ರಿಂದ. ಆಮೇಲೆ ನಾವು ಮಣ್ಣಿಗೆ ವಿಷಯಕ್ಕೆ ಬಂದಾಗ ಸಾಯಿಲ್ ಎರೋಜನ್, ಈ ಮಣ್ಣು ಸವಕಳಿ ಆಗುವಂತಹ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ನಾವು ಮ್ಯಾಪ್ ಮಾಡ್ತಾ ಇದೀವಿ ಬಹಳಷ್ಟು ಕಡೆಗೆ. ಜೊತೆಗೆ ಮಣ್ಣಿನಲ್ಲಿರುವಂತಹ ಸಾವಯವ ಅಂಶ ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಹೋಲ್ಡಿಂಗ್ ಲ್ಯಾಂಡ್ ಹೋಲ್ಡಿಂಗ್ ಏನ್ ಹೇಳ್ತೀವಿ ಒಂದು ಹಿಡುವಳಿಯ ಪ್ರಮಾಣ ಕಡಿಮೆ ಸಣ್ಣ ಕಡಿಮೆ ಆಗ್ತಾ ಇರುವಂತದ್ದು. ಹಾಗೂ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂತಂದ್ರೆ ನಮ್ಮ ಕೃಷಿಯ GDPಯಲ್ಲಿ ಒಟ್ಟಾರೆ ದೇಶದ ಆರ್ಥಿಕ ಇದರೊಳಗೆ ನಮ್ಮ ಅಗ್ರಿಕಲ್ಚರಿನ ಕಾಂಟ್ರಿಬ್ಯೂಷನ್ ಏನಿದೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಹಾಗಂತ ಜನಸಂಖ್ಯೆ ಕೃಷಿ ಮೇಲೆ ಅವಲಂಬಿರುತ್ತದ್ದು ಕಡಿಮೆ ಆಗ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ ಕೃಷಿ ಹೆಚ್ಚು ಹೆಚ್ಚು ಲಾಭದಾಯಕವಾಗಿ ಇಲ್ಲ, ಕಡಿಮೆ ಆಗ್ತಾ ಇದೆ. ಅಂದ್ರೆ ಒಂದ್ ರೀತಿ ಸಣ್ಣ ಪ್ರಮಾಣದಲ್ಲಿ ಅವರ ಜೀವನೋಪಾಯದ ಮಟ್ಟದಲ್ಲೇ ಮಾತ್ರ ಆಗ್ತಾ ಇದೆ. ಹಾ, ಅದು ಅಂದ್ರೆ ಕಡಿಮೆ ಇನ್ಕಮ್ ಕೃಷಿಯಿಂದ ಬಹಳಷ್ಟು ಹೆಚ್ಚಿನ ಜನರಿಗೆ ಆ ರೀತಿಯ ಒಂದು ಸಮಸ್ಯೆಯನ್ನು ಕೂಡ ನಾವು ಸರ್ಕಾರ ನಿರ್ವಹಿಸಬೇಕಾಗುತ್ತೆ. ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಹಾಗೂ ಅದಕ್ಕೆ ಸೂಕ್ತವಾಗಿ ಯೋಜನೆಯನ್ನು ಸರ್ಕಾರ ಮಾಡ್ತಾ ಇದೆ. ಅದರೊಳಗೆ ಎಲ್ಲ ರೈತರಾಗಲಿ ಜನಸಾಮಾನ್ಯರಾಗಲಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುವಂಥದ್ದು, ಕೊಡುಗೆಯನ್ನು ಕೊಡಬೇಕಾಗುತ್ತೆ. ಕೊಡುಗೆ ಅಂದ್ರೆ ಇಷ್ಟೆಲ್ಲ ಸಾಕಷ್ಟು ಒಂದು ಸಾಧನೆಯನ್ನ ಈ ಕಳೆದ 75 ವರ್ಷದಲ್ಲಿ ನಾವು ನಮ್ಮ ದೇಶದಲ್ಲಿ ಮಾಡಲಾಗಿದೆ, ಮಾಡಿದ್ದೇವೆ. ಜೊತೆಗೆ ಈ ಒಂದು ರೀತಿಯ ಸವಾಲುಗಳನ್ನು ಕೂಡ ನಾವು ಎದುರಿಸಲಿಕ್ಕೆ ಸಿದ್ಧಿರಬೇಕು. ಯಾಕಂದ್ರೆ ಎಲ್ಲ ಕಡೆಗೂ ನಾವು ಯಶಸ್ಸು ಮಾಡಿದೀವಿ ಅಂತ ಹೇಳಿದ್ದು ಕಷ್ಟ. ಜೊತೆಗೆ ಸವಾಲುಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕೃಷಿಯನ್ನ ಸಮೃದ್ಧವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಈ ಯಶಸ್ಸಿನ ಸಿಂಹಪಾಲು ನಮ್ಮ ರೈತ ಬಾಂಧವರಿಗೆ ಸಿಗಬೇಕಾಗುತ್ತೆ. ಜೊತೆಗೆ ಅವರಿಗೆ ಪೂರಕವಾಗಿ ಕೆಲಸ ಮಾಡಿರುವಂತ ಕೃಷಿ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಮತ್ತು ಕೃಷಿ ವಿಸ್ತರಣಾ ತಂತ್ರಜ್ಞಾನ ಕೃಷಿ ಇಲಾಖೆಗಳು, ಹೌದು, ಇವರೆಲ್ಲರಿಗೂ ಕೂಡ ಸಲ್ಲಬೇಕಾಗತ್ತೆ ಅಂತ ನಾವು ಹೇಳ್ಬೋದು. ತುಂಬಾ ಸಂತೋಷ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ. ತಾವು ಇದುವರೆಗೂ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಸಾಧನೆಗಳನ್ನ ಇದುವರೆಗೆ ಮಾಡಲಾಗಿದೆ ಮತ್ತೆ ಇದರಲ್ಲಿರುವಂತಹ ಯಶೋಗಾಥೆಗಳೇನೇನು, ನಮ್ಮ ಮುಂದಿರುವಂತಹ ಸವಾಲುಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರೇ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದ ಸಾಧನೆ ಕುರಿತು ಬೆಂಗಳೂರು ಹೆಬ್ಬಾಳದಲ್ಲಿರುವ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜಿತ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಡಾ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಜ್ವರ, ತಲೆನೋವು, ಕೆಮ್ಮು, ಮೂಗು ಮತ್ತು ಕಣ್ಣಿನ ಸುತ್ತ ನೋವು, ಏದುಸಿರು, ರಕ್ತ ಮಿಶ್ರಿತ ವಾಂತಿ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ ಕಪ್ಪು ಶಿಲೀಂಧ್ರ ಸೋಂಕಿನ ಲಕ್ಷಣಗಳು. ಕೋವಿಡ್-19 ಸೋಂಕು ಗುಣವಾದ ನಂತರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ನಿಗಾ ವಹಿಸಿ. ಅಗತ್ಯವಿದ್ದಾಗ ಮಾತ್ರ ಸ್ಟೆರಾಯ್ಡ್ ಬಳಸಿ. ಆಮ್ಲಜನಕ ಚಿಕಿತ್ಸೆಗೆ ಶುದ್ಧವಾದ ನೀರನ್ನು ಬಳಸಿ. ಸೋಂಕು ಪತ್ತೆಯಾದ ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಿ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ಕೃಷಿ ಮಾಹಿತಿ. ರಾಗಿ ನಮ್ಮ ಮುಖ್ಯವಾದ ಆಹಾರದ ಬೆಳೆ. ಈ ರಾಗಿಯನ್ನ ನಾವು ಜುಲೈ ಆಗಸ್ಟ್ ತಿಂಗಳಿನಲ್ಲೂ ಕೂಡ ಮಳೆ ಆಶ್ರಯದಲ್ಲಿ ಬೆಳಕಬಹುದು. ಇದಕ್ಕೆ ಸೂಕ್ತವಾಗಿರುವಂತಹ ತಳಿಗಳು ಅಂದರೆ GPU 28 ಅಂತ ಇದೆ. ಇದು 110-115 ದಿನದಲ್ಲಿ ಕೊಯ್ಲಿ ಬರುತ್ತೆ. ಮತ್ತೊಂದು ತಳಿ INDA 5 ಅಂತ, ಇದು 105-110 ದಿನದಲ್ಲಿ ಕೊಯ್ಲಿ ಬರುತ್ತೆ. ಮತ್ತೊಂದು ಈ ಆಗಸ್ಟ್ ತಿಂಗಳಿನಲ್ಲಿ ಬೆಳ್ಕೊಳ್ಳುವಂಥ ತಳಿ ಅಂದರೆ PR 202 ಅಂತ, ಇದು 115-120 ದಿನದಲ್ಲಿ ಕೊಯ್ಲಿ ಬರುತ್ತೆ. ಅದೇ ನಾವು ತಡವಾದ ಮುಂಗಾರಿನಲ್ಲಿ ಬೆಳ್ಕೊಳ್ಳೋದಾದರೆ, ಅಂದರೆ ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಬೆಳ್ಕೊಳ್ಳೋದಾದರೆ GPU 45 ಅಂತ ತಳಿ ಇದೆ. ಇದು 95-100 ದಿನದಲ್ಲಿ ಕೊಯ್ಲಿ ಬರುತ್ತೆ. ಇನ್ನು 2 ತಳಿಗಳಿದ್ದಾವೆ, GPU 48 ಮತ್ತು GPU 26 ಅಂತ. ಇವು 100-105 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿಗಳು. ನಾವು ಬೇಸಾಯಕ್ಕೆ ಪ್ರತಿ ಹೆಕ್ಟೇರ್ಗೆ ಕೂರಿಗೆ ಬಿತ್ತನೆಗಾದರೆ 10-12 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಅದೇ ನಾಟಿ ಬೆಳೆಗಾದರೆ 5 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಸಾಕಾಗತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಪ್ರತಿ ಹೆಕ್ಟೇರ್ಗೆ 7.5 ಟನ್ನಷ್ಟು ಬೇಕಾಗತ್ತೆ. ಇನ್ನು ಪ್ರತಿ ಹೆಕ್ಟೇರ್ಗೆ ನಾವು 50 ಕಿಲೋಗ್ರಾಮ್ನಷ್ಟು ಸಾರಜನಕ, 40 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 25 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ.